ಜವರಿ ತಳಿಗಳು ಇದ್ದವು, ದೇಶಿ ತಳಿಗಳು ಇದ್ದವು. ಅಲ್ಲಿವೆ ನಮ್ಮ ಇದ್ರ ತಳಿಗಳಿಂದ ಹಾಲಿಂದ ಒಂದ್ 40 ಲೀಟರ್ ಅಷ್ಟೇ ಆತೀವ್ರಿ. ಆಮೇಲೆ ಒಂದ್ಸಲ ದೇವಣಿಗೆ ಹೋಗಕಿನ ಒಂದು ಕೆನರಾ ಬ್ಯಾಂಕಿನಿಂದ ಒಂದ್ 11 ಆಕಳ ತಗೊಂಡ್ ಬಂದೇವ್ರಿ, ಜರ್ಸಿ ತಳಿರಿ. ತಂದ ಬಳಕ ಒಂದೊಂದು ಆಕಳುಗಳು 5 ಲೀಟರ್ 6 ಲೀಟರ್ ಹಾಲು ಕೊಡ್ತೀವ್ರಿ. ಜನರು ಅದನ್ನ ನೋಡ್ಕೊಂಡು ತಮ್ ತಾವೇ ಆಸಕ್ತಿ ತಮ್ ತಾವೇ ಖರೀದಿ ಮಾಡ್ಲಿಕ್ಕೆ ಚಾಲು ಮಾಡಿದಾರ. ಇದ್ರೊಳಗೆ ನಮ್ದು ಕರ್ನಾಟಕ ಬಿಟ್ಟು ಹೊರ ರಾಜ್ಯದಿಂದ ಖರೀದಿ ಮಾಡ್ಬೇಕಂದ್ರೆ ಹೊರ ರಾಜ್ಯದಿಂದ ನಮ್ಮ ಕರ್ನಾಟಕದ ಹಾಲು ಇದ್ದೀವ ಅಲ್ಲಿ ಹೊರ ರಾಜ್ಯದಿಂದ ಹಾಲು ಹೆಚ್ಚಿಗೆ ಮಾಡ್ಬೇಕಂತ ಇದ್ರ ಸಲುವಾಗಿ ಹೊರ ರಾಜ್ಯದಿಂದ ಖರೀದಿ ಮಾಡಿ ಅವನು ಒಂದಿಷ್ಟು ದನ ಬಂದವ್ರಿ. ಮತ್ತ ನಮ್ಮಲ್ಲಿ ಕೆನರಾ ಬ್ಯಾಂಕಿನಿಂದ ಮಿನಿ ಡೈರಿ ಅಂತ ಕಸಿಂದ ಒಂದು 5 ಜನರಿಗೆ ಸ್ಯಾಂಕ್ಷನ್ ಆಗಿತ್ತು. ಅದರದಿಂದ ಅವ್ರ ಮಿನಿ ಡೈರಿ ಮಾಡ್ಕೊಂಡು ಅವ್ರದಿಂದ ಒಬ್ಬೊಬ್ಬರು 20-30 ಲೀಟರ್ 40 ಲೀಟರ್ ತನಕ ಹಾಲು ಹಾಕ್ತಕ್ಕಂತ ಸದಸ್ಯರಿದ್ದಾರೆ. ಅವ್ರು ಮಾಡಿದ್ ನೋಡ್ಕೊಂಡ್ ಜನರಿಗೆ ಮತ್ತೊಬ್ಬರು ನೋಡ್ಕೊಂಡ್ ರೀ ಹೊಲದವ್ರ ಅಲ್ಲಿ ಬಾಜು ಮನೆಯವ್ರ ಅವ್ರನ್ನೂ ಸತ ತಂದ ಕಸಿಂದ್ರಿ. ಈ ಹೆಚ್ಚೆಚ್ಚಾಗಿ ಎಮ್ಮಿ ಅಲ್ಲಿ ಮುರ ಎಮ್ಮಿಗಳು ಜಸ್ಸಿ ತಳಿ ಜಾನುವಾರುಗಳು ಹೆಚ್ಚಾಗಿವೆ ಸರ್ ನಮ್ದು. ಅದರದಿಂದ ಹಾಲು ಹೆಚ್ಚಿಗಾಗ್ಯಾವ್ರಿ. ಅಂದ್ರೆ ಕ್ರಾಸ್ ಬ್ರೀಡ್ ಅದಾವ. ಕ್ರಾಸ್ ಬ್ರೀಡ್ಗಳು ಆಯ್ತು. ನಾನು 2006 ಒಳಗೆ ನಾನು ಕೃತಕ ಗರ್ಭಧಾರಣೆ ತರಬೇತಿ ಧಾರವಾಡಕ್ಕೆ ಹೋಗ್ಕಿಂದ ಮುಗಿಸ್ಕೊಂಡು ಬಂದೇನ್ರಿ. ನಮ್ಮಲ್ಲಿ ಯಾವ ದನಗಳು ಬೆದಿ ಬಂದು ಅಂತಂದ್ರು ನಮ್ಮ ಹತ್ರನೇ ತರ್ತಾರೆ. ಊರ ನಾವು ಇರ್ಲಿಲ್ಲ ಅಂತಂದ್ ಬಟ್ಟೆಗ ಗೌರ್ಮೆಂಟ್ ಹಾಸ್ಪಿಟಲ್ ಹೋಯ್ತು. ನಾವು ಇದ್ದೇವ ಅಂತಂದ್ರೆ ರಾತ್ರಿ 10 ಆಗಲಕ್ಕ ಸರ್ 11 ನಾವು ಮಾಡ್ತೇವ್ರಿ ಕೃತಕ ಗರ್ಭಧಾರಣೆ. ಮುಂಜಾನೆ ತಾದ್ರೂ ಇರ್ತೇವ್ರಿ. ಮುಂಜಾನೆ ಬಂತಂದ ಸಂಜೆ ಕಡೆ ಮಾಡ್ಬೇಡ, ಸಂಜೆ ಬಂತ ಮುಂಜಾನೆ ಅಂತ 8 ಬೆದಿಗೆ ಬಂದಿದ್ 8 ಗಂಟೆ ಮೇಲ್ ಆದ ಬಳಿಕ ಇಂಜೆಕ್ಷನ್ ಮಾಡ್ಬೇಕ್ರಿ. ನಾವೇ ಮಾಡ್ತೇವ್ರಿ ಕೃತಕ ಗರ್ಭಧಾರಣೆ. ಈಗೇನ ನೀವು ಜಾನುವಾರುಗಳನ್ನೇ ತರಕ್ ಹೋದ್ರಿ, ಆಕಳು ಎಮ್ಮಿ ತರಕ್ ಹೋದ್ರಿ, ಅವಾಗ ನಿಮ್ ಜೋಡಿ ಯಾರಾದ್ರೂ ರೈತರು ಬಂದಿರ ಸರ್? ತಜ್ಞರು ಯಾರಾದ್ರೂ ಇದ್ರ? ಡಾಕ್ಟರ್ ಯಾರಾದ್ರೂ ಇದ್ರ? ಡಾಕ್ಟರ್ ಬಂದಿದಿಲ್ರಿ ಆ ಸಲ. ಈ 2ನೇ ಸಲ ಇದು ಈಗ ಮೊನ್ನೆ ಈ ವರ್ಷದೊಳಗೆ DCC ಬ್ಯಾಂಕ್ ನಿಂದ ಸ್ಯಾಂಕ್ಷನ್ ಆಗಿವ್ರಿ 1 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗ್ರಿ. ಅದು ಕಂಪಲ್ಸರಿ 2 ಹಸುಗಳು ತಗೋಬೇಕಂತ ಕಸಿಂದು ಮಹಾರಾಷ್ಟ್ರಕ್ಕೆ ಹೋಗಿ ತಗೊಂಡ್ ಬಂದ್ರ ಆ ಸಲ ಡಾಕ್ಟರ್ ಇದ್ದರ್ ಸಂಘಟ. ಇವು ಅಮೃತ ಯೋಜನೆ ಸರ್ಕಾರದ ಏನ್ ಸ್ಕೀಮ್ ಇತ್ತು ಆ ದನಗಳು ಖರೀದಿ ಮಾಡಿ ಡಾಕ್ಟರ್ ಮತ್ತೆ ವಿಸ್ತರಣಾಧಿಕಾರಿಗಳು ನಮ್ದು ಸುಪ್ರಿವೈಸರ್ ಅಂತ ಇರ್ತಾರೆ ಅವ್ರು ಬಂದಿರ. ಈಗೇನು ನೀವು ಈ ಹೈನುಗಾರಿಕೆ ಬಗ್ಗೆ ನೀವೇನಾದ್ರೂ ತರಬೇತಿ ತಗೊಂಡಿರಾ ಅಥವಾ ಹೆಂಗ? ನಾವೇನ್ ತರಬೇತಿ ಅಂತ ಸರ್, ಅದರ ಅವಾಗವಾಗ ನಮ್ಮಲ್ಲಿ ಒಕ್ಕೊಡೊಳಗ ಹಾಲಿನ ಬಗ್ಗೆ ಅದಾಗಲಿ ಇವು ಏನ್ ಹೆಂಗ್ ತಗೋಬೇಕಂದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಿರ್ತಾರ. ಧಾರವಾಡಕ್ಕೆ ಹೋಗಿದ್ದು ಕೃತಗರ್ಭಧಾರಣೆ ಬಿಟ್ಟು ಬೇರೆ ಟ್ರೈನಿಂಗ್ ಹೋಗ್ಲಿಲ್ರಿ. ನಾವು ಇದ್ದೇವ್ರಿ, ಆದ್ರೂ ನಾನು ವ್ಯಕ್ತಿ ಕೆಲಸಗಳಲ್ಲಿ ಸಂಘ ಬಿಟ್ಟು ಹೋಗ್ಲಕ್ಕೂ ಅದ್ರ ನಾನ್ ಬಿಟ್ಟು ಹೋದಂತ ಡೈಲಿ ಟೆಸ್ಟ್ ಮಾಡಕ್ರಿ. ಜನನು ಹಿಂಗ ಅದಾರಿ, ಒಂದ್ ದಿವಸ ಟೆಸ್ಟ್ ಮಾಡಿ ಅಂದ್ರೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಏ ಏನಿಗೆ ಅಡ್ಮಿಷನ್ ಮಾಡಿಲ್ಲ, ಏ ಎಲ್ಲಿ ಹೋದ ನಂತ ಇಲ್ಲಿ ಹಾಲು ತುಂಬ ಅಲ್ಲಿಗೆ ಇದು ಕೆಲಸ ಯಾಕೆ ಮಾಡ್ಬೇಕು ಹಿಂಗನ್ನ ಜನನು ಇರ್ತಾರೆ. ಅದಕ್ಕಾಗಿ ನಾವು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ರೀ ಹೋಗ್ಬಿಟ್ಟು. ಆಮೇಲೆ ಟೆಸ್ಟರ್ ಅಂತ ಅನ್ನಾರ ಹಾಲು ಪರಿಚಯಕ್ಕೆ ಒಬ್ಬವನ್ನ, ಅದ್ರ ಸ್ವಲ್ಪ ಅಂಗ ವಿಕಲ್ ಅನ್ನಾರ ಅವನಿಗೆ ಕ್ಯಾನ್ ಎತ್ತಿಡೋದಾಗಲಿ ಕಂಪ್ಯೂಟರ್ ಈಗ ಏನಿಗೆ AMC ಅಂತೇಳಿ ಕೊಟ್ರ ನಮ್ಗ್ರಿ. ಈಗ ಏನ್ 2006 ಇದ್ರೊಳಗೆ ಹಾಲು ಹೆಚ್ಚಿಗೆ ಆದ ಬಳಕ್ರಿ, 2008-06 ಒಳಗೆ ತರಬೇತಿ ಮುಗಿಸ್ಕೊಂಡ್ ಬಂದ್ ಬಳಕ್ರಿ, ಎಲ್ಲ ಹಾಲು ಹೆಚ್ಚಿಗೆ ಇನ್ಸ್ಟಿಮೇಷನ್ ಮಾಡೋದ್ರಿಂದ ದನನು ಜನರ ತಗೊಂಡ್ ಬರೋದ್ರಿಂದ 2008 ಒಳಗೆ ನಮ್ಗ AMC ಅಂತೇಳಿ ಕೊಟ್ರು. ಒಂದ್ ಕಂಪ್ಯೂಟರ್ ರೀ, ವೇಯಿಂಗ್ ಸ್ಕೇಲ್ ರೀ, ಆಟೋಮೆಟಿಕ್ ಮಿಲ್ಕ್ ಮಷಿನ್, ರೀಲ್ ಮಷಿನ್ ರೀ ಫ್ಯಾಟ್ ಟೆಸ್ಟ್ ಮಾಡಕ್ಕೆ ಅವಾಗ ಸರ್ಕಾರದಿಂದ ಕೊಟ್ಟು. ಅಂದ್ರೆ ಇದೇನು ಹಾಲು ಒಕ್ಕೂಟದಿಂದ ನಿಮಗೆ ಎಲ್ಲ ಹಾಲು ಗುಲ್ಬರ ಹಾಲು ಒಕ್ಕೂಟದಿಂದ ಮತ್ತೆ ಕಾಲಕಾಲಕ್ಕೆ ಔಷಧೋಪಚಾರ ಆಗಲಿ ಔಷಧ ಪ್ರಥಮ ಚಿಕಿತ್ಸೆ ಆಗಲಿ ಏನೇನು ಫಸ್ಟ್ ಏಡ್ ಮೆಡಿಸಿನ್ ಬೇಕಾದ್ರೆ ಅಲ್ಲಿ ಒಕ್ಕೂಟದಿಂದ ಹೋಯ್ತೇವೆ ಸರ್. ತಿಂಗಳು ಒಂದ್ಸಲ 2ನೇ ತಾರೀಕು ಮೀಟಿಂಗ್ ಕರೀತಾರೆ ಪ್ರತಿ ತಿಂಗಳು. ಆ ತಿಂಗಳು ಬಂದ ಮೀಟಿಂಗ್ ಬಂದ ನಮ್ಗೆ ಏನ್ ಬೇಕಾಗಿದ್ದು ಕಮ್ಮಿ ತಗೊಂಡು ಹೋಯ್ತೇವ್ ಅಂದ್ರೆ ನಮ್ಗೆ ಯಾವ್ದು ಸಲ್ತ ಅದಷ್ಟೇ ಔಷಧಗಳು ಇವೇ ಮಾಡ್ರಿ ಅಂತ ಎಮರ್ಜೆನ್ಸಿ ಇತ್ತಂದ್ರೆ ಫೋನ್ ಮಾಡಿ ಕರ್ಸರ್ ಅಂತದ. ಈಗೇನ್ ದನಗಳು ಉಚ್ಚಗಲ್ಲೋತ್ರಿ, ಸ್ವಲ್ಪ ಜ್ವರ ಬಂದು ಅಂತಂದ್ರಿ ಯಾವ್ರ ಕರುಗಳು ಜಂತಿನ ಔಷಧಗಳ್ರಿ ಟಾಣಿಕಾಯಿ ಇಂಥವ್ ಮೆಡಿಸಿನ್ ಗಳಿ ಕೊಟ್ಟಿರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಪ್ರಥಮ ಚಿಕಿತ್ಸೆ ಮಾಡೋದು ಏನ್ ಹುಣ್ಣ ಇತ್ತು ಹುಳ ಬಿದ್ದೇವ್ರಿ ಅದು ಕ್ಲೀನ್ ಮಾಡ್ಕೊಂಡ್ ಅದಕ್ಕೆ ಏನ್ ಪೌಡರ್ ಹಚ್ಚಲಿ ಮಲಾಮ್ ಇರ್ತ ಅದು ಹಚ್ಚಲ್ರಿ ಅವ ಇಂಜೆಕ್ಷನ್ ಬಿ ಅವ್ರಿ ಅವು ಮಾಡಿದ್ರಿ ಇವು ಮಾಡ್ತಾರೆ. ಹೌದಾ? ಅಂದ್ರೆ ದೊಡ್ಡ ದೊಡ್ಡ ಏನಾದ್ರು ಸಮಸ್ಯೆ ಬಂದು ಅಂತಂದ್ರೆ ಸಮಸ್ಯೆ ನೇರವಾಗಿ ಡಾಕ್ಟರ್ ಫೋನ್ ಮಾಡಿ ಅವ್ರದಿನ ಕರ್ಸ್ಕೋಬೇಕು. ಇವರು ಬರ್ಲಿಕ್ಕೆ ಬೇರೆ ಒಂದು ಒಬ್ಬರು ಡಾಕ್ಟರ್ ಬೇರೆ ಬೇರೆ ಊರಿಗೆಲ್ಲ ಟೈಮಿಂಗ್ ಇರ್ತಾರೆ, ಆ ಊರಿಗೆ ಹೋಗಿ ಬರ್ಲಿಕ್ಕಾಗಲ್ಲ. ಮತ್ತೆ ನಮಗೆ ಯಾರು ಕಮಲಾಪುರ ಒಳಗಾದ್ರೂ ಡಾಕ್ಟರ್ಗಳು ಹರಾರಿ, ಗೌರ್ಮೆಂಟ್ ಡಾಕ್ಟರ್ ಕಮಲಾಪುರಕ್ಕೆ ಹೆಲ್ತ್ ಇದ್ರದ್ನು ಅದಾರ ಅಲ್ಲಿ ಅಲ್ಲಿದಿಂದ ಕರ್ಸ್ಕೋತೇವ್ರಿ. ಬಹಳ ಹುಷಾರ. ಅಂದ್ರೆ ಏನು ಯಾರ ಸಂಘದ ಸದಸ್ಯರಿದ್ದಾರ ಅವ್ರ ಎಲ್ಲಾ ಜಾನುವಾರುಗಳಿಗೆ ಏನು ತೊಂದರೆ ಇಲ್ಲ, ಡಾಕ್ಟರ್ ಬರ್ತಾರ ನೋಡ್ತಾರ ನೋಡ್ತಾರ ಹಂಗೇನು ಚಿಂತೆ ಪಡುವಂತಹದ್ದೇನೋ ಚಿಂತೆ ಪಡತ್ತೇನಿಲ್ರಿ. ಆದ್ರೂ ಊರಾಗ ಇದ್ದಿದೆ ಈಗ ನಮ್ದು ತುಂಬ ಏನಂದ್ರ ಪ್ರಥಮ ಇದು ದರ್ಜೆ ಇದ್ದಾರೆ ಹಾಸ್ಪಿಟಲ್ ರೀ ನಮ್ದು. ಇವ್ರಕಿನ್ನ ಹೆಚ್ಚಿನ ಸ್ವಲ್ಪ ಮಾಹಿತಿ ಇದ್ರೆ ಡಾಕ್ಟರ್ ಊರಾಗಿದ್ರು ಅಂದ್ರೆ ಸ್ವಲ್ಪ ಹೆಚ್ಚಿನ ಅನುಕೂಲ ಆತಾರ ಅದೆಲ್ಲ. ಆದ್ರೂ ಇವ್ರ ಇಲ್ಲೇ ಇದ್ರ ಅಂದ್ರೆ ಹೆಚ್ಚಿನ ಅನುಕೂಲ ಭೀ ಆತಾರ ಸರ್. ಈಗ ಊರಾಗ ಏನು ಪಶುಪಾಲಕರು ಇದ್ದಾರ ಎಲ್ಲಾರು ನಿಮ್ ಸದಸ್ಯರ ಇದ್ದಾರ ಅಥವಾ ಇನ್ನ ಸದಸ್ಯರ ಆಗಿ ಸದಸ್ಯರ ಆಗೋರ್ನು ಹರ ಸರ್ ಸದಸ್ಯರ ನಾನ್ ಮೆಂಬರ್ ಅಂತ ಹೇಳಿ ಹಾಲು ಹಾಕೋರ್ನ ಅವ್ರಿಗೆ ಹೇಳ್ತೇವ್ರು ಇಂತಿಷ್ಟ ಆದ ಬಳಕ ನಿಮ್ಗೆ ಮತ್ ನಾವು ಮುಂದ್ ಬೋನಸ್ ಕೊಡ್ಬೇಕಾದ್ರೆ ನಿಮ್ ಮೆಂಬರ್ಶಿಪ್ ಬಿದ್ದರಿಂದ ಬೋನಸ್ ಕೊಡ್ಲಕ್ ಬರ್ತದ ನಿಮ್ ಮೆಂಬರ್ಶಿಪ್ ಆರ್ 115 ರೂಪಾಯಿ ಕೊಟ್ಟ ಕಸಿಂದು ರಸೀದಿ ಕೊಡ್ತೇವ್ರಿ 115 ರೂಪಾಯಿ ತಗೊಂಡ್ ಮೆಂಬರ್ಶಿಪ್ ಮಾಡ್ಕೋತಾರ. ಈಗೇನ್ ಹಾಲು ಹಾಕ್ತಾ ಇದ್ದಾರೆ ತಮ್ಮಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಬರ್ತದ ಮತ್ತ ಯಾವ ರೀತಿ ಅವರಿಗೆ ಒಂದು ಲೀಟರ್ ಗೆ ಹಾಲು ಬೀಳ್ತದೆ ಸರಾಸರಿ? ಸರಾಸರಿ ನಮ್ ಮೂರುವರೆ ಫ್ಯಾಟಿಗೆ 19 ರೂಪಾಯಿ 50 ಪೈಸೆ ಅದಾರ. ಹತ್ತು ಫ್ಯಾಟ್ ಬಂತಂದ್ರೆ 42 ರೂಪಾಯಿ 47 ಪೈಸೆ ಅದಾರ. ಅಲ್ಲಿ ತನಕನು ಅವ ಸರ್ ಬಹಳ ಜನ ತೋತಾರ. 42 ರೂಪಾಯಿ 47 ಪೈಸೆ ನಮ್ದು ಈ ಗುಲ್ಬರ ಒಕ್ಕೂಟನೇ ಎಮ್ಮೆ ಹಾಲು ಹೆಚ್ಚಿಗೆ ಮಾಡೋ ಸಲುವಾಗಿ ಇಲ್ಲಿ ಗುಲ್ಬರ ಒಕ್ಕೂಟದ ಡೈರೆಕ್ಟರ್ ಅಧ್ಯಕ್ಷರು ಇದು ಮಾಡ್ಕೊಸಿದ್ ಮಹಾಮಂಡಳಿಂದ 2 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ಬಂದಿರ. ಅಂದ್ರೆ ಒಳ್ಳೆ ಲಾಭ ಆಗ್ತಾ ಇದೆ, ಯಾರು ಚಲೋ ಮಾಡ್ತಾರ ಅವರಿಗೆ? ಹಾ ಅದ ಸರ್ ಬಹಳ. ನಮ್ಮಲ್ಲಿ ಈಗ ನೋಡ್ರಿ ವಾರಕ್ಕೊಂದ್ಸಲ ಪೇಮೆಂಟ್ ಕೊಡ್ತೇವ್ ನಾವು ರವಿವಾರ ದಿವಸ. ಒಬ್ರು 10,000 ತಗೋತಾರೆ, 2,500 ತಗೋತಾರೆ, 8,000, 1,500 ಹೇಳ್ಕೊಂಡು ಹೋದ್ರು 100 ದಿವಸ ವೀಕ್ಲಿ ಕಂಪಲ್ಸರಿ ಕೊಡ್ತೇವ್ರಿ ಪೇಮೆಂಟ್ ತಪ್ಪಲಾರ. ಮೊದಲ್ ಸರ್ ಈ ಒಕ್ಕೂಡದಿಂದ ಬರ್ಲಕ್ಕ ಹಾಲಿನ ಬಿಲ್ ಬರ್ಲಕ್ಕ ಒಂದೊಂದು ತಿಂಗಳು ಲೇಟ್ ಆತಿತ್ತು. ಈಗ ಅವ್ರನ್ನು ಒಕ್ಕೂಡದಿಂದ ಒಂದ್ ವಾರ ಬಿಲ್ ಅಷ್ಟೇ ಅವ್ರ ಬಲ್ ಇರ್ತದೆ. ಒಂದ್ 6 ರೂಪಾಯಿ, ಒಂದ್ ವಾರ 5 ರೂಪಾಯಿ ಕೊಟ್ಟು ಕಳಿಸ್ತಾರ. ವಾರಕ್ಕೆ ಒಂದ್ 5,000 ರೂಪಾಯಿ ಸಿಗ್ತದ ಅವ್ರಿಗೆ? ಆರಾಮ್ ಸಿಗ್ತದೆ ಸರ್. ಬಹಳ ಜನ ತೋತಾರ. 1,000 ರೂಪಾಯಿ, 1,500, 2,000, 2,500, 3,000, 4,000, 10,000 ತನಕ ತೋತಾರ. ಅಂದ್ರೆ ಇದು ಏನು ಅವರಿಗೆ ಲಾಭ ಆಗ್ತಾ ಇದೆ, ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗ್ಬೇಕು ಇದು. ಹೌದು ಸರ್, ಬೇರೆಯವರು ಕೂಡ ಬಂದು ಸಂಘದೊಳಗ ಕೂಡ್ಕೊಂಡು ಯಾವ ಈಗ ನಾವು ಯಾವ್ದೇ ಲೋನ್ ಇಸ್ಕೊಳ್ಳಿ ಅಂದ್ರೆ ಅವ್ರಿಗೂ ಅಭಿರುಚಿ ಬಿದ್ದು ತಮ್ಮ ತಮ್ಮ ಎಮ್ಮೆ ಅಲ್ಲಿ ಆಕಳ ಅಲ್ಲಿ ತಗೊಂಡ್ ಹೊಂಟಾರ ಸದಸ್ಯರು. ಇನ್ನು ಹೆಚ್ಚು ಒಂದ್ ಎಮ್ಮೆ ಇತ್ತು ಇನ್ನೊಂದ್ ಎಮ್ಮೆ ಆಕಳ ತಗೊಂಬಾರ ಅಂತ. ಈಗ ಒಬ್ರು ಅಂದಾಜ್ ಉತ್ಪಾದನೆ ಎಷ್ಟಾಗ್ತದೆ ಒಬ್ರು ಮನಿ ಒಳಗ? ಒಬ್ಬರದ್ದು ನೋಡಿ ಸರ್ ಈ ವಾರಕ್ಕೊಂದ್ಸಲ 10,000 ತಗೊಂಡ್ರಿ, ಒಂದ್ ವರ್ಷದ ಒಳಗ್ರಿ 2011 ಈ 11 ಇದ್ರೊಳಗ 521,412 ರೂಪಾಯಿ ಅವ್ರದ್ದು ಹೈಯೆಸ್ಟ್ ನಂಬಲ್ ತಗೊಂಡವ್ರು. 5,00,000 ರೂಪಾಯಿ. ಹಾ ಸರ್. ಎಷ್ಟು ಆಕಳದ ಅವ್ರ ಕಡೆ? ಅವ್ರ ಬಳಿ 8 ಆಕಳವ ರೀ, 8 2 ಎಮ್ಮಿ ರೀ. ಎಂಟು ಆಕಳ 2 ಎಮ್ಮಿಯಿಂದ 5,00,000 ರೂಪಾಯಿ ತನಕ ತಗೊಂಡ್ರ ಸರ್. ಬಹಳ ಒಳ್ಳೆ ಆದಾಯ ಇದು ಖರೆ ಅಂತಂದ್ರೆ ತಗೊಂಡ್ರ ಸರ್. ಈಗ ಇಂಥ ಒಂದು ಏನು ಪ್ರಗತಿ ನೀವು ಕಾಣ್ತಾ ಇದ್ದೀರಿ, ಮೊದ್ಲು ಸ್ಟಾರ್ಟ್ ಮಾಡಿದಾಗ ಶುರು ಮಾಡಿದಾಗ ಉತ್ಪಾದನೆ ಎಷ್ಟಿತ್ತು ಮತ್ತೆ ಈಗ ಸದ್ಯಕ್ಕೆ ಎಷ್ಟು ಉತ್ಪಾದನೆ ಅದ, ಎಷ್ಟು ಆಕಳ ಎಮ್ಮೆ ಇದ್ದು ಎಷ್ಟು ಈಗ ಎಷ್ಟು ಅದಾವ? ಮೊದಲು ನಾನು 1984 ನಮ್ದು ಸಂಘ ಶುರು ಆಗಿದ್ದು ಮೊದ್ಲು ಚಾಲು ಆಗಿದ್ರು, ರೆಜಿಸ್ಟ್ರೇಷನ್ ಆಗಿ ಚಾಲು ಮಾಡಿದ್ರು 1984 ಅದ್ರ ನಾನ್ ಬಂದಿದ್ದು 2001 ಅವಾಗ ನನಗೆ ತಿಳಿದು ಅವಾಗ್ನು ಅದನ್ನು ಬಹಳ ಹಾಲು ಹೆಚ್ಚಿಗಿದ್ದು ರೀ, ಆದ್ರೆ ಉದ್ದು ಆಗಿಲ್ರಿ ಅವಾಗ ಪ್ರಾಫಿಟ್ ಜನರಿಗೆ ಹೆಚ್ಚೆಚ್ಚಾಗಿ ಇದು ಇಲ್ದು ಬಟ್ಟೆಕ್ ಅವಾಗ ಹಾಲು ಟೆಸ್ಟ್ ಮಾಡಬೇಕಾದ್ರಿ ಆಸಿಡ್ ಆಲ್ಕೋಹಾಲ್ ಹಾಕಿಸಿನ್ ಟೆಸ್ಟ್ ಮಾಡೋದಿತ್ರಿ. ಸಂಜೆ ಯಾವ ಒಂದ್ ದಿವಸ ಮಾಡಿದ್ರೆ ಒಂದ್ ದಿವಸ ಮಾಡ್ತಿದ್ದಿಲ್ರಿ. ಈಗ ನಮ್ಮಲ್ಲಿ 2008 ಏನು ಮಷಿನ್ ಕೊಟ್ಟರಿ ತಪ್ಪಲಾರ್ದೆ ಒಂದ್ ದಿವಸ ಬಿ ತಪ್ಪಲಾರ್ದೆ ಟೆಸ್ಟ್ ಮಾಡ್ತೇವ್ರಿ. 2008 ಹಿಡಿದು ಮುಂಜಾನೆ ಬಿ ಸಂಜೆ ನೋಡ್ರಿ 2000 ಟೆಸ್ಟ್ ಮಾಡಿ ಜನರಿಗೆ ಏನಾಗಿದ್ರಿ ಅವಾಗಿಂದ ಹೋಗಿ ಈ ಬಸ್ ನೋಡ್ ಹೋಗಿ ಏನ್ ಕಂಡಕ್ಟರ್ ಟಿಕೆಟ್ ಕೊಟ್ಬಿಡ್ತಾರ ನೋಡ್ರಿ ಆ ಸಿಸ್ಟಮ್ ನಂಬಲ್ ನೋಡ್ರಿ. ಸದಸ್ಯರ್ ಯಾವಾಗಿನ ಶಿಫ್ಟ್ ರೀ ಬೆಳಗ್ಗೆ ಸಂಜೆ ರೀ ಆಯ್ತು, ಸದಸ್ಯರ ಸಂಖ್ಯೆ ರೀ, ಸದಸ್ಯರ ಹೆಸರು ರೀ, ಎಷ್ಟು ಲೀಟರ್ ಆದವ್ರಿ, ಎಷ್ಟು ಫ್ಯಾಟ್ ಬಂತು, ಒಂದ್ ಲೀಟರ್ಗೆ ಎಷ್ಟು ಬಿತ್ತು, ಒಟ್ಟು ಮೊತ್ತ ಎಷ್ಟಾಯ್ತು, ಒಟ್ಟು ಟಿಕೆಟ್ ಕೊಟ್ಬಿಡ್ತಾರ ಅವ್ರಿ. ಅದ್ ನೋಡ್ಕಸಿಂದ ಅವಾಗಿನ ಹೋಗಿನ ನೋಡಿ ಜನರಿಗೆ ಬಹಳ ಖುಷಿ ಆಗ್ಯಾರ, ಎಷ್ಟು ಬಿತ್ತು ನಮಗೆ ಇಷ್ಟ ಆತು ಒಂದ್ ದಿವಸಕ್ಕೆ ನಮ್ದು ವೀಕ್ಲಿ ಎಷ್ಟಾಯ್ತು ಬಂದ ಆಟೋಮೆಟಿಕ್ ಏನು ಲೆಕ್ಕವಣೆ ಇಲ್ಲ, ಅವ್ರದವ್ರ ಮನೆಗೆ ಮಾಡ್ಕೊಂಡು ತಮ್ಮ ತಮ್ಮ ಬಂದು ಸೈನ್ ಮಾಡೋದು ಪೇಮೆಂಟ್ ಹೋಯ್ಬಿಡ ಸರ್. ಅವಾಗ ನಾವು ಶುರು 2001 15 ಲೀಟರ್ ಬಂದು 20 ಲೀಟರ್ 25 30 40 ಲೀಟರ್ ಆದ್ರೆ ಬಹಳ ಆಯ್ತಿತ್ತು ಒಂದ್ ದಿವ್ಸಕ್ಕ. ಒಂದ್ ದಿವ್ಸಕ್ರಿ ಮುಂಜಾನೆ 40 ಸಂಜೆ ಅಂದ್ರೆ 80 ಲೀಟರ್ ಒಂದ್ ದಿವ್ಸಕ್ಕ ಆತಿತ್ತು. ನಾವು ಈಗ 2002-03 ತನ ಸ್ವಲ್ಪ ಅಷ್ಟೇ 80, 100, 150 ತನ 2006 ಒಳಗೆ ನಾವು ಇದಕ್ ಹೋಗ್ಬಂದ ನನಗೂ ಮಾಡ್ಲಕ್ ಸ್ವಲ್ಪ ಆಸಕ್ತಿ ಆಯ್ತು. ಇಂಜೆಕ್ಷನ್ ಮಾಡ್ಬೇಕಾದ ಜನರಿಗೆ ಹೇಳ್ಬೇಕಾದ್ರು ಟೆಸ್ಟ್ ಮಾಡ್ತೇವೆ ಕಂಪಲ್ಸರಿ, ಸರಿಯಾಗಿ ತಗೊಂಡ್ ಬರ್ ನೀವು ಇಷ್ಟ. ನಾವು ಆಸಿಡ್ ಆಲ್ಕೋಹಾಲ್ ಆದ್ರೂ ನಾನು ಮಾಡೀನ್ರಿ, ಮುಂಜಾನೆ ಸಂಜೆ ಕಂಪಲ್ಸರಿ ಎಲ್ಲರೂ ತಂದ್ರೆ ಎಲ್ಲರೂ ಸಂಪಲ್ ತಕೊಂಡ್ ಕಸಿಂದ ಕಂಪಲ್ಸರಿ ಟೆಸ್ಟ್ ಮಾಡ್ತಿದ್ರಿ. ಎಲ್ಲರೂ ನಿಂತ ಕಸಿಂದ ನೋಡ್ಕಸಿ ನಮ್ ದಿಷ್ಟ ಬಂತ ನೋಡ್ಕೊಂಡ್ ಹೋಗ್ತಿದ್ರಿ. ಆದ್ರೆ ಇಷ್ಟಿಗೆ ಇಟ್ ಬಿತ್ತು ಇಷ್ಟು ರೊಕ್ಕಕ್ಕೆ ಎಷ್ಟು ಹೇಳಕ್ ಅವ್ರಿ ಸಂಜೆಗೆ ಮುಂಜಾನೆ ಫ್ಯಾಟ್ ಬಂದು ಸಂಜೆಗೆ ಹಚ್ಕೊಡ್ತಿದ್ರಿ. ಸಂಜೆಗೆ ಫ್ಯಾಟ್ ಬಂದು ಮುಂಜಾನೆ ಹಾಲಿನ ಕಾರ್ಡ್ ಇದ್ರು ಅವಾಗ ಆ ಕಾರ್ಡ್ ಒಳಗೆ ಎಂಟ್ರಿ ಮಾಡ್ಕೊಡ್ತಿದ್ರಿ. ಇಷ್ಟು ಇವ್ರ ನಿಮ್ ಸಂಖ್ಯೆ ಇಷ್ಟು ಲೀಟರ್ ಹಾಲು ಹಾಕಿರ್ ಇಷ್ಟು ಫ್ಯಾಟ್ ಬಂತು ಇಷ್ಟು ರೊಕ್ಕ ಆಯ್ತಂತ. ಈಗ ಅವಾಗಿನ್ಕಿನ್ನ ಈಗ ಅವಾಗಿಂದಾಗೆ ಚಿಟ್ಟಿ ಹರಿದ್ ಕೊಟ್ಟು ಬಿಡ್ತೇವ್ರಿ. ಒಂದ್ ನಿಮಿಷನ ಹತ್ತು ಕೂಡ ಅವ್ರ ಮುಂದೆ ಅವ್ರ ಮುಂದೆ ರೀ ಇಷ್ಟು ಅವ್ರು ನೋಡ್ಕೊಂಡ್ ಬಿಡ್ತಾರೆ ಇಷ್ಟು ನಮ್ದು ಹಾಲೈತಿ ಇಷ್ಟು ಫ್ಯಾಟ್ ಬಂದು ಇಷ್ಟು ಬಂತಂದು ಈಗ ಬಂದ್ ಕಸಿನ್ ಚಿಟ್ಟಿ ತಗೊಂಡ್ಬಿಡೋದ್ರಿ. ಜಾನುವಾರುಗಳು ಎಷ್ಟಾಗ್ಯಾವ? ಜಾನುವಾರುಗಳು ನೋಡ್ರಿ ಟೋಟಲಿ ನಾವು ಈಗ ಖರೀದಿ ಮಾಡಿವೆ ರೀ 50 ಎಮ್ಮಿಗಳ್ರಿ 25 ಆಕಳವ ರೀ. ಹೋದ ವರ್ಷಗಳು ತಂದಿವ್ ಅದ್ರಕ ಹಿಂದಿನ 150 ಅವ ರೀ. ಆಯ್ತು ಮತ್ತ ಇಲ್ಲಿ ನಮ್ ಇದ್ರ ತಳಿ ಜವರಿ ತಳಿನು ಇದ್ದೀವನು ಅವನು ಅವ್ರಿ. ಆಯ್ತು ಹಂಗೆ ಯಾರು ಅನುಕೂಲ ಕಾಣ್ತ ಹಂಗ ಹಂಗೆ ಜನರು ಅವ್ರವ್ರು ಖರೀದಿ ಮಾಡ್ಕೋತಾನು ಹೊರ. ಈ ಕೃತಕ ಗರ್ಭಧಾರಣೆ ಮಾಡಿದ ನಂತರ ಎಷ್ಟು ಕರುಗಳು ನಿಮ್ಮಲ್ಲಿ ಹುಟ್ಟ್ಯಾವಂತಾರೆ? ನಿಮ್ಮಲ್ಲಿ ನೋಡ್ರಿ ಒಂದು 198 ಕರುಗಳು ಹುಟ್ಟ್ಯಾವ್ರಿ. 198 ಅದ್ರೊಳಗೆ ಹುಟ್ಟಿದ್ರೆ ಯಾವ ಇದು ಇರ್ತಾವ ಯಾವ ಸಾಯ್ತಿರ್ತಾವ್ರಿ ಹಂಗೆ ಇದು ಇದ್ದಿರ್ತಾವ. ನಾನು 2006 ಒಳಗೆ ಕೃತಕ ಧಾರಣೆ ಮಾಡಿದ್ರಿ. ಕರುಗಳು ಅವು ಹುಟ್ಟಿ ಅವು ಬೆದಿಗೆ ಬಂದು ಅವಕ್ ಇನ್ಸ್ಯುಮೇಷನ್ ಮಾಡಿ ಅದ್ರದಿಂದ ಕರುಗಳು ಹುಟ್ಟಿ ಅವಕ್ ಇನ್ಸ್ಯುಮೇಷನ್ ಮಾಡಿನ್ರಿ. ಅವೆಲ್ಲ ಹಾಲು ಕುಳ್ಳಿಗತಾವ್ರಿ. ಅಂದ್ರೆ ಮೂರನೇ ಸೋಲು? ಮೂರನೇ ಸಾಲ್ ರೀ. ಅಲ್ಲಿ ತನಕನು ಬಂದದ ಈಗ ಅಲ್ಲಿ ತನಕ. ಈಗ ಕೃತಕ ಗರ್ಭಧಾರಣೆ ಮಾಡಬೇಕಾದಾಗ ಏನೇನು ಎಚ್ಚರಿಕೆ ನೀವು ವಹಿಸ್ತಾರೆ? ಯಾವ ಕಂಡೀಷನ್ ಇರ ಯಾವ ಪರಿಸ್ಥಿತಿ ಒಳಗೆ ನೀವು ಮಾಡ್ತೀರಾ? ನಾವು ಕಂಡೀಷನ್ ಸರ್ ಅವರಿಗೆ ಶುರು ರೈತರು ಅವ್ರು ಬಂದು ಹೇಳ್ತಾರೆ ನಮಗ ಒಂದೊಬ್ಬೊಬ್ಬ ರೈತರು ನಮ್ದು ಆಕಳು ಬೆದಿಗೆ ಬಂದದ ಎಮ್ಮಿ ಬೆದಿಗೆ ಬಂದ ತಗೊಂಡ್ ಬರ್ಲಿನ ಅಂತ ಕೇಳ್ತಾರೆ. ನಾ ಅಂತೀನಿ ಯಾವಾಗ ಬಂದ ಬೆದಿಗೆ ಅಂತ ಕೇಳ್ತೇನೆ. ಮುಂಜಾನೆ ಬಂದ ಅಂದ್ರೆ ತಗೊಂಡ್ ಬರ್ರಿ ಈಗ ಸಂಜೆಗೆ ತಗೊಂಡ್ ಬರ್ರಿ. ಸಂಜೆಗೆ ಬಂದಿತ್ತು ಮುಂಜಾನೆ ರಾತ್ರಿ ಬಂದಿತ್ತು ಅಂದ್ರೆ ಮುಂಜಾನೆ ತಗೊಂಡ್ ಬರ್ರಿ. ನಾನು ಹೇಳದೆ 5 ಹೇಳ್ತೀನಿ. ಇನ್ನು 5 ಆರಕ್ಕೆ ತಗೊಂಡ್ ಬರ್ರಿ ಮಾಡ್ಕೊಂಡು ಹೊಲಕ್ಕೆ ಹೋಗಿದ್ದಾರು ಮಾಡ್ಕೊಂಡು ಹೋಗ್ಬೋದ್ರಿ. ಮತ್ತೆ ಹಾಲು ಕಲೆಕ್ಷನ್ ಟೈಮಿಗೆ 7 ಹಾಲು ಕಲೆಕ್ಷನ್ ಮಾಡ್ತೇವ್ರಿ. ಹಾಲು ಕಲೆಕ್ಷನ್ 8:30 ಮುಗಿತೇವ್ರಿ. 8:30 ಮಾಡ್ತೀನಿ ರೀ ಅವ್ರಿಗೆ. 2006 ಮಾಡ್ಲಿಕ್ಕಿಲ್ಲರಿ. ಈ ವೆಟರ್ನರಿ ಹಾಸ್ಪಿಟಲ್ ಗೌರ್ಮೆಂಟ್ ಇದ್ರೊಳಗೆ ಯಾವ ನೀರ್ ಬೇಕ್ರಿ ಕಂಪಲ್ಸರಿ ಹೀಟ್ ನೀರ್ ಬೇಕ್ರಿ. 37 ಟೆಂಪರೇಚರ್ ಇದ್ರೊಳಗೆ ನಮ್ದು ಇದು ಲಿಕ್ವಿಡ್ ನೈಟ್ರೋಜನ್ ರೀ -192 ಸೆಂಟಿಗ್ರೇಡ್ ಇದ್ರೊಳಗೆ ಇಟ್ಟಿದಿರ್ತಾರೆ ಸಿಮೆಂಟ್ಸ್ ಗಳ್ರಿ. ಅವ್ ತೆಗೆದ ಕಸಿಂದ 37 ಟೆಂಪರೇಚರ್ ಇದ್ರೊಳಗೆ ಹೀಟ್ ಮಾಡ್ಕಸಿಂದ್ರಿ 35 ಹಂಗ ಹೀಟ್ ಮಾಡ್ಕಸಿಂದ್ ಇನ್ಸ್ಯುಮೇಷನ್ ಮಾಡ್ಬೇಕ್ರಿ. ಅವ್ರಿಗೆ ಯಾರು ಬೆದಿಗೆ ಬಂದಿರ್ತಾರ ಅವ್ರು ತಗೊಂಡೆ ಬಂದಿರ್ತಾರ ಒಂದ್ ಚರ್ಗಿ ನೀರ್ ಅವತ್ ನಮ್ದು ಇದ್ರೊಳಗೆ ಥರ್ಮ ಇದ್ರೊಳಗೆ ಹಾಕಸಿಂದ ಹ್ಯಾಂಗ್ ಮಾಡ್ಕಸಿಂದ ಟೆಂಪರೇಚರ್ ನೋಡ್ಕಸಿಂದ ಅಷ್ಟು ಇದ್ರೊಳಗೆ ಹಾಕಿ ಒಂದು 35 ಬಿಟ್ಟು ತಗೊಳಿಸಿಂದ ಇನ್ಸ್ಯುಮೇಷನ್ ಮಾಡ್ತಾರ. ಈಗ ಮಾಡಿದ್ರೊಳಗೆ ಎಷ್ಟು ನಿಮಗೆ ಯಶಸ್ವಿ ಆಗಿರಿ? 100-35% ಗೊಬ್ಬ ಹೋಗ್ಯಾವ್ರಿ. ಈಗ ನಮ್ ತಿಂಗಳಿಗೆ ಒಂದ್ಸಲ ಇವ್ರು ಡಾಕ್ಟರ್ ಏನ್ ಬರ್ತಾರಲ್ಲ ರೀ ಅವರು ಪರೀಕ್ಷೆ ಮಾಡ್ತಾರೆ. ನಾವು ಯಾರ್ಯಾರು ಹೋಗಿ ಅವ್ರವ್ರಿಗೆ ತಗೊಂಡು ನಮಗೆ ಕೇಳ್ತಾರೆ ಡಾಕ್ಟರ್ ಏನ್ ಬರ್ತಾರ ಅಂತ ಹೇಳಿ ಸದಸ್ಯರು ಕೇಳ್ತಿರ್ತಾರೆ. 5 ಬರ್ತಾರ 6 ಬರ್ತಾರ ಅವತ್ ತಗೊಂಡ್ ಬರ್ರಿ ನಿಮ್ಮ ದನಗಳೆಲ್ಲ ಅಂತ ಹೇಳಿರ್ತೇವೆ. ಅವತ್ತಿನ ದಿವಸ ತಗೊಂಡ್ ಬರ್ತಾರ ಅವ್ರು ಡಾಕ್ಟರ್ಗಳು ಚೆಕ್ ಮಾಡ್ತಾರೆ. ಯಾವ ಒಂದೊಂದ್ಸಲ ನಾವು ಇದು ಇನ್ಸ್ಯುಮೇಷನ್ ಮಾಡಿವ್ನು ರೀ 3 ತಿಂಗಳ ತನ ಬಿ ಮತ್ತ ನಾವು ಮಾಡಿದ 16-21 ಒಳಗಾಗಿ ಒಮ್ಮೆ ಬರೋದಿರ್ತಾವ್ರಿ. ಅವ್ ಬರ್ಲಾರ್ದೆ 3 ತನ ಬಿ ಹೋಗಿರ್ತಾರ ಒಂದೊಂದು ಯಾವ್ದೋ ಒಂದ್ ಕಾರಣಕ್ಕೆ. ಅವು ಬರ್ಲಿಲ್ಲ ನಾವು ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದಾಗ ಇದು ಗೊಬ್ಬಿಲ್ಲ ಅಂತ ಹೇಳಿದ್ರ ಅಂದ್ರೆ ಅದಕ್ಕೆ ಮತ್ತೆ ಗೋಲಿ ಕೊಡ್ತೇವ್ರಿ. ಇಷ್ಟು ಡೈಲಿ ಒಂದ್ 5 ಅವು 2-3 ನಮೂನ ಗೋಲಿ ಅವ್ರಿ. ಅವು ಡೈಲಿ ಒಂದೊಂದ್ 5 ಕೂಡ 10 ಕೊಡ್ರಿ ಮತ್ತ ಆಮೇಲೆ 10 ಬಿಟ್ಟು ಬರ್ತದ ಮತ್ ಮಾಡಂಗ. ಇವು ಗೊಬ್ಬ ಇದ್ದು ಅಂತ ಇದು 3-4 ಗೊಬ್ಬ ಅದ ಅಂತ ಹೇಳ್ತಾರ. ಅವ್ರದೇನ್ ಸಮಸ್ಯೆ ಇರಲ್ಲ ಆದ್ರೆ ಇದಕ್ಕೆಲ್ಲ ಚುನ್ನಿ ನಮ್ ಬೈಪಾಸ್ ಆಗ್ಲಿ ಟೈಪಾನ್ ಆಗ್ಲಿ ಚುನ್ನಿ ಡೈಲಿ ಕೊಡ್ರಿ ಇದಕ್ಕೆ. ಇದ ತನಕ ಡೈಲಿ ನೀವು ಕರ ಹಾಲು ಬಿಟ್ಟು ಹಾಲು ಕೊಡ್ತಿತ್ತಂದ್ರ 3 ಹಾಲು ಕೊಡ್ತಿತ್ತಂದ್ರ ಅದಕ್ಕೆ 1 ಚುನ್ನಿ ಕೊಡ್ಬೇಕ್ರಿ. 1 ಅದಕ್ಕೆ ದೇಹದ ಇದ್ರ ಬೆಳವಣಿಗೆ ಕೊಡ್ಬೇಕು. ಇದು ನೀವು ಗೊಬ್ಬದ ಅಂದ್ರೆ ಇದಕ್ಕೆ 1 ಹಿಂಗೆ ಕುಡಿಬೇಕು ತಪ್ಪಿಸ್ಬೇಡ್ರ ಅಂತೇಳಿ ಹೇಳ್ಕಸಿಂದ ಚೆಕ್ ಮಾಡಿ ಬಿಡ್ತಾರೆ ಡಾಕ್ಟರ್. ನಾವನು ಹೇಳ್ತೇವೆ ಅವ್ರನ್ನ ಹೇಳ್ತಾರೆ. ಈಗ ಬೆದೆಗೆ ಬರುವಂತಹ ಒಂದು ಲಕ್ಷಣಗಳು ಇರ್ತಾವಲ್ಲ ಅವನ್ನ ರೈತರು ಸರಿಯಾಗಿ ಗುರುತ ಹಿಡಿತಾರೆ ಒಳ್ಳೆಗತ್ತದ ಅಂತೇಳಿ ತಗೊಂಡ್ ಬರ್ತಾರೆ. ಕೆಲವೊಬ್ರು ಕುಂತಿತ್ತು ಕೊಯ್ಲ್ ಮಾಸ್ ಹೊಂಟಿತ್ತು ಅಂತಾರೆ. ಕೆಲವೊಬ್ರದ್ದು ನಮ್ದು ಇವತ್ತ ಮೈದಿ ಇಲ್ಲ ಏನು ಇಲ್ಲ ಒಂದ್ರ ಮೇಲೆ ಆಕಳ ಮೇಲೆ ಮೇಲೆ ಏರ್ಲಗತ್ತಿತ್ತು ಹಿಂಗ ಬರ್ತಾರೆ. ನಾವು ತಂದ ಬಳಕ ನೋಡ್ತೇವ್ರ ಅದ್ರ ಲಕ್ಷಣ ಮೇಲೆ ಮೇಲೆ ಏಕಿ ಹೋಯ್ತದ ಕೊಯ್ಲ್ ಮಾಸ್ನು ಬಂದಿರ್ತಾರೆ. ನಾವು ಒಳಗ್ ಕೈ ಹಾಕಿದಾಗ ಗರ್ಭಾಶಯ ಈ ಥಂಡಿ ಹೆಂಗ್ ಕಬ್ಬು ಎರ್ದಪ್ಲೆ ಆಗಿರ್ತವಣ ಆ ಸಿಸ್ಟಮ್ ಆಗಿರ್ತವ ಒಳಗ್ರಿ. ನಾವು ಕೈ ಹಾಕಿದ ಒಳಗ್ ಗುರ್ತಾವ್ತಾರೆ. ನಾವು ಸ್ವಲ್ಪ ಮಸೈಲ್ಸ್ ಹಿಂಗ್ ಮಾಡಿದೇವ ಅಂತಂದ್ರ ಕೊಯ್ಲ್ ಮಸ್ ಬಂದ್ಬಿಡ್ತಾವ್ರಿ ಗುರ್ತಾತ ಕರೆಕ್ಟ್ ಬೆದಿ ಅದನ್ ಕಸಿ ನಾವು ಇನ್ಸ್ಯುಮೇಷನ್ ಮಾಡ್ತೇವೆ. ಕಣ್ಣಿನ ರೆಪ್ಪೆ ಕೆಂಪಾಗಿರ್ತಾವ ಅಂತ ನಮ್ ಡಾಕ್ಟರ್ ಹೇಳ್ತಾರೆ ಅಂತಾರ. ಅದೇನ ನೋಡೋದಿಲ್ಲ ನೀವು? ಇಲ್ಲ, ಅದೇನ್ ಕಣ್ಣಿಂದೇ ನೋಡಲ್ಲ. ಇದು ಯೂಶಲಿ ಇದಿಷ್ಟೇ ರೀ, ಮೇಲೆ ಮೇಲೆ ಏಕಿ ಹೋಯ್ತಾವ್ರಿ. ಆಯ್ತು, ಆ ಕಡೆ ಈ ಕಡೆ ನೋಡೋದ್ ಮಾಡ್ತಾವ್ರಿ. ಮೇವಿನ ಮೇಲೆ ತಿನ್ನೋದ್ ಲಕ್ಷಣ ಇರಲ್ರಿ. ಯಾವ್ರ ದನಗಳು ನೋಡಿದ್ರೆ ಓಡ್ ಹೋಗೋದ ಇದು ಇರ್ತಾರಿ, ಬೇಚಾನ್ ಇರ್ತಾರ. ಹಾಲು ಕಡಿಮೆ ಕೊಡ್ತಾರ ಬೆದಿಗೆ ಬಂದಿತ್ತಂದ್ರ. ಹೆಚ್ಚು ಕಡಿಮೆ ಎಲ್ಲಾ ದನಗಳು ಇದೇ ತರ ಬೆದಿ ಲಕ್ಷಣ ತೋರಿಸ್ತಾವ? ಒಂದೊಂದನ ಒಳ್ಳಾಗಿರ್ತಾವ ಸರ್. ಮೂಗ್ ಬೆದಿ ಅಂತಂದ್ರ ಕುಂತ ಕೊಯ್ಲ್ ಮಸೆ ಬಂದಿರ್ತಾರ. ಒಂದೊಂದ್ ದನಗಳು ಮೇವ್ ತಿಂಬೋದಿಲ್ಲ, ಏನೂ ಇಲ್ಲ, ಒಂದ್ರ ಮೇಲೆ ಏರಾದ್ ಮಾಡೋದ್ ಹಿಂಗ್ ಮಾಡ್ತಾವ್ರಿ. ಹಿಂಗ ಎರಡ್ ಲಕ್ಷಣ ಇವ್ರಿ ನಮ್ ತಿಳ್ ಪ್ರಕಾರ. ಯಾವ ಒಳ್ತಾವ್ರಿ, ಬಾಳ ಒಳ ಒಟ್ಟ ಸುಮ್ ಕಟ್ಟಿರಲ್ರಿ, ಒಳ್ಳದೇ ಒಳ್ತಿರ್ತಾವ್ರಿ. ಅಂದ್ರ ಚೀರ್ತಾವಂತೀರಿ? ಹಾ, ಚೀರ್ತಾವ್ರಿ. ಇವ್ ನೋಡ್ಕೊಂಡು ನೀವು ಕೃತಕ ಗರ್ಭಧಾರಣೆ ಮಾಡಿದ್ರೆ ಹಿಂಗ ಲಕ್ಷಣ ತೋರಿಸೋದು ಎಷ್ಟು ಟೈಮ್ ಒಳಗೆ ಮಾಡ್ಬೇಕಾಗ್ತದ? ಅದೇ ಈ ಲಕ್ಷಣ ಹಿಂಗ್ ತೋರಿಸ್ತಂದ್ರೆ 8 ಗಂಟೆ ಆದ ನಂತರ ಮಾಡ್ಬೇಕ್ರಿ. ಶುರು ಸ್ಟಾರ್ಟ್ ಇರ್ತಾವ್ರಿ, 8 ಗಂಟೆ ಆದ ನಂತರ ಮಾಡ್ಬೇಕು. ಆ ಟೈಮಿಗೆ ಮಧ್ಯ ಬೀದಿದೊಳಗೆ ಮಾಡ್ಬೇಕಂತ ಹೇಳಿ ನಮ್ದು ಟ್ರೈನಿಂಗ್ದಾಗ ತರಬೇತಿ ಕೊಟ್ಟಿದ್ರಿ. ಈಗ ನೀವು ಮುಂಜಾನೆ ಹಂಗ ಆಲ್ಗತಿ ಇದಕ್ಕದೊಂದು ಸಂಜೆಗೆ 5-6 ತಗೊಂಡ್ಬೋದ. 2-3 ಗಂಟೆ ಹೆಚ್ಚಾದ್ರೂ ನಡೀತಾರೆ, ಮಧ್ಯೆ 8 ಗಂಟೆ ಆದ ನಂತರ ಮಾಡ್ಬೇಕಂತ ಹೇಳ. ಈಗ ಶಂಭುಲಿಂಗ್ ಅವ್ರೆ, ಈಗೇನು ಗಬ್ಬಾಗ್ತದ ಒಂದು ದನ, ಈ ಯಾಕೆ ತಯಾರಾಗಿರ್ತದ, ಇನ್ನ ಟೈಮ್ ಇರ್ತದ, ಈ ಸಂದರ್ಭದೊಳಗ ಏನು ಎಚ್ಚರಿಕೆ ನೀವು ತಗೊಳ್ತ? ನೀವು ಅದನ್ನೆಲ್ಲ ಮಾಡಿರಿ, ಬಾಣಂತನ ಮಾಡಿರಿ? ಬಾಣಂತನ ಒಂದ್ 2 ಮಾಡೀನ್ರಿ. ಅದಕ್ಕಿನ್ನ ಮುಂಚೆ ಹೆಚ್ಚಿಗೆ ಇದು ಆಯ್ತಂದ್ರೆ ಡಾಕ್ಟರ್ಗೂ ಕರೆಸ್ತೇವ್ರಿ. ಬರ್ಲಿಲ್ಲ ಅಂತ ಒಂದ್ರಿ ಇಬ್ಬರು, ನಾನು ಹೆಚ್ಚಿಗೆ ಮಾಡಿದ ಒಂದ್ ಇಬ್ಬರು ಮುಗರ್ದು ಮಾಡೀನ್ರಿ. ಯೂಶಲಿ ಯಾರ್ದವ್ರು ರೈತರು ಅವ್ರ ಮನೆಯಾಗ ಹಸುವಿದ್ದು ಎಲ್ಲ ಕರ ತೆಕ್ಕೊಲು ಮಾಡಕ್ ಯಾರ್ದವ್ರಿಗೆ ಮಾಹಿತಿ ಅದಾರಿ. ಅದ್ರ ಯಾರು ಬರ್ಲಿಲ್ಲ ಇರ್ಲಿ ಅಂದ್ರೆ ಒಂದೊಂದ್ ಕರ ಒಳಗ್ ಅಡ್ಡಾಗಿರ್ತಾವ್ರಿ. ಈಗ 2006 ಹಿಡಿದು ಯಾರು ಬಂದು ಯಾರು ಹಿಂಗ್ ಕೇಳ್ಕೊತಾ ಅವ್ರಿಗೆ ಹೇಳಿರ್ತೇವ್ರಿ. ಈದ್ ಒಳಗ್ ಫಸ್ಟ್ ಏನಂದ್ರೆ ಅದರದ್ದು ಬ್ಲೇಡ್ ದಿಂದ ಅದರದ್ದು ಹುರಿ ಕಟ್ ಮಾಡೋದ್ರಿ, ಮ್ಯಾಲ ಒಂದ್ ಸ್ವಲ್ಪ ಬಿಟ್ಟು ಕಸಿಂದ ಗಂಟು 10 ಗಂಟೆ ಹಾಕ್ಬಿಡೋದ್ರಿ. ಇವು ಒಳಗ ಒಂದೊಂದ್ ಇದ ಮತ್ತೆ ಕರುಗಳು ಅಡ್ಡಾಗಿರ್ತಾವ್ರಿ. ಒಂದ್ 2 ಕರುಗಳಿಗೆ ನಾನು ಕೈ ಹಾಕಿಸಿಂದ ಇದು ಮಾಡ್ಕೊಂಡು ತಕ್ಕೊಂಡಿನ್ರಿ ಕರುಗಳಿಗೆ ಹೊರಗೆ. ಅಂದ್ರೆ ಆ ಟೈಮ್ನೊಳಗೆ ನೀವು ಯಾವ ನೈರ್ಮಲ್ಯದ ವ್ಯವಸ್ಥೆ ಹೆಂಗ್ ಮಾಡ್ಕೊಳ್ತೀರಿ? ನಾವು ಕೈಗೆ ಸ್ವಲ್ಪ ಇದು ಪ್ಲಾಸ್ಟಿಕ್ ಹಾಕೊಂಡಿರ್ತೇವ್ರಿ. ಅದಕ್ಕೆ ಏನರ ಇದು ರೋಗ ರುಜಿನ ಇದ್ರು ನಮಗ್ ತಗಲ್ಬಾರ್ದು ಅನ್ಕಸಿಂದ್ರೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕೊಂಡ್ ಕಸಿಂದ ತಕ್ಕೊತೇವ್ರಿ. ಈಗ ಸಾಮಾನ್ಯವಾಗಿ ಹೇಳ್ತಾರ ನೋಡ್ರಿ, ಬ್ರುಸಲಸಿಸ್ ಅಂತ ಹೇಳಿ. ಬ್ರುಸಲಿಸ್ ಬರ್ತದೆ ಸರ್. ಅದನ್ನ ಈಗೇನು ಈ ಬೆದಿಗೆ ಬಂದಾಗ್ನು ಇದ ಮತ್ತೆ ಬೆದಿಗೆ ಬಂದಾಗ್ನು ನಾವು ಹಂಗೆ ಹ್ಯಾಂಡೋಜ್ ಇಲ್ದೇನೆ ಒಳಗ್ ಕೈ ಹಾಕಿದೇವ್ ಅಂದ್ರೆ ಅದು ನಮ್ಗೆ ಈ ಕೂದಲ್ ರಂಧ್ರದ ಮುಖಾಂತರ ಒಳಗ್ ಹೋಗಿ ಇದು ಅಟ್ಯಾಕ್ ಆತಂತಾರ. ಅದಕ್ಕೆ ಡಾಕ್ಟರ್ ನಮ್ಗೆ ಹೇಳ್ತಾ ಹ್ಯಾಂಗ್ಲೋಜ್ ಇಲ್ದೇನೆ ಇದು ಮಾಡ್ಬೇಡ ಅಂತ ಹೇಳಿ. ಯಾವ್ರ ಜಡ ಇದು ಇದೇ ಅಂತಲ್ಲ, ಜಡ ಬಂದಿತ್ತು ಮಾಡಿತ್ತು ಅಂತದಕ್ ಹಾಕ್ಬೇಕಾದ್ರು ನೀವು ಮುನ್ನೆಚ್ಚರಿಕೆಯಿಂದ ಇದು ಮಾಡ್ಕೊಂಡಿರ ಅಂತ ಹೇಳ. ಅಂದ್ರೆ ಪೂರ್ತಿ ಎಲ್ಲ ಗ್ಲೌಸ್ ಅದೆಲ್ಲ ಹಾಕೋತೀವಿ? ಗ್ಲೌಸ್ ಹಾಕೋತೀವಿ. ಶಂಭುಲಿಂಗ್ ಅವರ, ಜಾನುವಾರುಗಳ ಆರೋಗ್ಯ ಬಹಳ ಮುಖ್ಯ. ಹಾಲು ಉತ್ಪಾದನೆ, ಒಳ್ಳೆ ಹಾಲು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಅದು ಈಗ ಹೇಳ್ತಾರಲ್ಲ ಬ್ರುಸೆಲೋಸಿಸ್ ನಿಂದ ಹಾಲಿನ ಮುಖಾಂತರ ಸಹಿತ ರೋಗಾಣು ಬರ್ಬೋದು ಸರ್. ಅಂತ ಸಂದರ್ಭ ಏನಾರ ಅದಾವೇನ್? ಹಂಗೆ ನಂಬಲ್ ಕಂಡು ಬಂದಿಲ್ಲ ಸರ್. ಈಗ ಜಾನುವಾರುಗಳ ಆರೋಗ್ಯ ಬಹಳ ಮುಖ್ಯ. ಅದಕ್ಕ ಯಾವ್ದಾದ್ರು ಬ್ಯಾನೆಗಳಿಗೆ ಚಪ್ಪೆ ಬೇನೆ ಅನ್ರಿ, ಆಮೇಲೆ ಕಾಲು ಬಾಯಿ ರೋಗ ಅನ್ರಿ, ಅದಕ್ಕೆ ಲಸಿಕೆ ಕೊಡುವಂತದ್ದಾಗ್ಲಿ ಅಥವಾ ಒಂದು ಒಳ್ಳೆ ಆಹಾರ ಕೊಡುವಂತದ್ದಾಗ್ಲಿ, ಆಮೇಲೆ ಏನಾದ್ರೂ ಹಿಂಗ್ ಜಡ ಬಂತು, ಏನಾದ್ರೂ ತೊಂದರೆ ಬಂತು ಅಂತಂದ್ರೆ ಅದನ್ನ ಡಾಕ್ಟರ್ಗೆ ತೋರಿಸಿ ಉಪಚಾರ ಮಾಡೋದಾಗ್ಲಿ, ಇಂಥದ್ದು ಏನಾದ್ರೂ ತಮ್ಮಲ್ಲಿ ಆಕ್ಟಿವಿಟಿ ಹೆಂಗ್ ನಡೆದ ಅನ್ನೋದ್ರ ಬಗ್ಗೆ ಹೇಳ್ಬೋದು? ನಮ್ಮಲ್ಲಿ ಮೊದಲ ಮೊದಲಾದ್ರೂ ಊರ ಡೊಂಗರ್ ಹೊಡಿತೇವ್ರಿ. ದನಗಳದ್ದು ಕಾಲ್ ಬೇಜಾರದ ಬಂದ ಅಂದ್ರೆ ಚಪ್ಪೆ ಬೆನ್ನಿದ್ ಬಂದ್ರು ಈ ಡಾಕ್ಟರ್ ಹೊಂಟಾರ ನಮ್ ಒಕ್ಕೋಡ್ದಿನ್ನು ನಮಗೂ ಕೊಡ್ತಾರ್ರಿ. ನೀವು ನಾವು ಮಾಡಿಸ್ಬೇಕಾದ್ರೆ ನಮ್ಮಲ್ಲಿ ಹಾಲು ಹಾಕ್ಲಿಕ್ ಬಂದವ್ರಿಗೆ ಹೇಳ್ತೇವೆ ಹಿಂಗ ಯಾವ ಈ ಬರೋವ ಈಗ ಇಂಜೆಕ್ಷನ್ ಬಂದ ಯಾರು ಎಲ್ಲರ ದನಗಳು ತಂದು ಇಂಜೆಕ್ಷನ್ ಮಾಡಿಸೋಣವ್ರ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ದಿಂದ ಅವ್ರನ್ನು ಮಾಡ್ತಾರ್ರಿ. ಅವ್ರ ಮೊದಲ ಒಂದ್ಸಲ ಡೊಂಗರ್ ಹೊಡಿಸ್ತಾರ ಯಾರು ದನಗಳು ಇದ್ದ ಯಾರ ದಿನದಾಗ ತಂದು ಕಸಿ ಇಂಜೆಕ್ಷನ್ ಮಾಡಿಸೋಣವ್ರ ಅಂತೇಳಿ. ಅಯ್ಯೋ ಆಗ್ಲಕ್ಕಾಗ್ಲು ಮತ್ ಬಂದು ಅಂತಂದ್ರ ಡಾಕ್ಟರ್ ಏನ್ ಫಸ್ಟ್ ಒಂದ್ ದಿವಸ ಅಲ್ಲೇ ಊರಾಗ ತೋರ್ಸೋದಿತ್ತು, ಅವ್ರು ಕಡಿಮೆ ಏನ್ರ ಕಡಿಮೆ ಅನ್ಸ್ಲಿ ಅಂದ್ರೆ ಕಮಲಾಪುರ ಡಾಕ್ಟ್ರಿಗೆ ಕರ್ಸೋದು, ಅಯ್ಯೋ ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಡಾಕ್ಟ್ರಿಗೆ ಕರ್ಸೋದ್ರಿ, ಕರ್ಸ್ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಹಂಗೇನ್ ಇದು ಹಾಕಿಸಿಂದ ಯಾವ ನಂಬಲ್ಲಿ ಹಂಗ್ ಸತ್ಯದು ಆಗಿಲ್ಲ ಸರ್. ಏನಾದ್ರೂ ಒಂದು ಯಾವ್ದೋ ಒಂದು ರೋಗ ಆಗ್ಲಿ ಅಥವಾ ಹಿಂಗ ಕಾಡಿದ್ದು ರೋಗ ಕಾಡಿದ್ದು ಅದಕ್ಕೆ ನೀವು ಉಪಚಾರ ಮಾಡಿದ್ದು ಏನಾದ್ರೂ ಅದಾವ ಘಟನೆಗಳು? ಹೆಚ್ಚು ದನಗಳಿಗೆ ಜರ್ಸಿ ದನಗಳಿಗೆ ಏನು ಕುಂತಿ ಹೇಳಾರ್ದ ಏನ್ರ ಸ್ವಲ್ಪ ಉಣ್ಣೆ ಆಗಿವು ಕಡ್ದು ಟ್ರೀಟ್ಮೆಂಟ್ ಅವಕ್ಕೆ ಹುಳ ಬಿದ್ದವ್ರಿ, ಇಂಥವೇ ಮಾಡೀನ್ರಿ, ಬೇರೆ ಏನ್ ಟ್ರೀಟ್ಮೆಂಟ್ ನಾವು ಹುಳ ಬಿದ್ದೋಗ ದೇಲಿ ಒಂದ್ 2-3 ದಿವಸ ಟಿಂಚ ಇದು ಹಚ್ಕಸಿಂದ ತೊಳೆದು ಹೇಳಿದಿ ಹಳ್ಳಿ ಒಳಗ ಒತ್ತಿ ಇಟ್ಕಸಿಂದ 2-3-4 ದಿವಸ ಇದು ಮಾಡೋದು ಇಂಜೆಕ್ಷನ್ ಗೋಲಿ ಇದು ಮಾಡೋದು ಕಡಿಮೆ ಆಗ್ಯಾವ್ರಿ. ಬೇರೆ ಯಾವ ದೊಡ್ಡ ಇಂದು ಅಂತೂ ನಾ ಮಾಡಿಲ್ಲ. ಅಂಬರಾಯ ಪೊಲೀಸ್ ಪಾಟೀಲ್ ಅಂತ ಹೇಳ್ರಿ, ಅವ್ರ ಅಕ್ಕಡಿಗೆ ಬಂದು ಸರ್ ಅವ್ರದ್ದು ಲೆಕ್ಚರ್ ನೋಡ್ರಿ, ಅದು ಮೂಗೇನಿರ್ತಾವ ಒಣಗಿರ್ತಾರ. ಜರ ನಾಲಿಗೆ ಹಿಡ್ದರ ನಾಲಿಗೆ ಮೇಲೆ ಮುಳ್ಳೆಲ್ಲ ಬಂದು ಕಿಸಿದ್ ಮೇವ್ ತಿಲ್ಲಾರ್ದ ಪ್ಲೇ ನಿಂತು ಬಿಡ್ತಾರ. ನೀರ್ ಕುಡಿಯಲ್ಲ ಮೇವ್ ತಿಂಬಲ್ಲ ಅಂದ ಹಾಲ್ ಕಸಿ ಹಾಲ್ನು ಕಡಿಮೆ ಮಾಡ್ತದ ಲಕ್ಷಣ ರೀ. ಕಡಿಮೆ ಆದವ ಇಂಜೆಕ್ಷನ್ ಮಾಡೋದ್ರಿಂದ ಎರಡ್ ಮೂರ್ ದಿವಸ ತುಪ್ಪ ಹಾಕ್ಬೇಕಂತಾರ. ತುಪ್ಪವೇ ಹಾಕ್ಯಾರಿ. ಆಯುರ್ವೇದಿಕ್ ಔಷಧ ಏನ್ ತಪ್ಪಲಿರ್ತಾ ಅವ್ರ ಊರಾಗ ಒಬ್ಬರು ಇರ್ದ ಅದ್ರದಿಂದ ಕೊಟ್ಟಾರಿ. ಅದು ಮೂರ್ ದಿವಸ ಟ್ರೀಟ್ಮೆಂಟ್ ಇವ್ರದ್ದು ಡಾಕ್ಟರ್ಗಳು ಮೂರ್ ದಿವಸ ಟ್ರೀಟ್ಮೆಂಟ್ ಆದ ಬಳಕ ಸುಧಾರಿಸಿ ಈಗ ಮೇವ್ ತಿಲ್ಲಗತ್ತಾರ. ಏನಾಗಿತ್ತಂತ? ಅದೇ ಕುಂದು ಬಂದ್ರಿ. ಅದು ಉರಿ ರೀ, ಜ್ವರ ಜ್ವರ ರೀ, ಇಬ್ಬರಿ ಜ್ವರ ರೀ. ಅದಕ್ಕದು ಹಂಗ ಮೇವ್ ಅದು ತಿನ್ನಿಲ್ಲ. ಮೇವ್ ತಿನ್ನಿಲ್ಲ. ಈಗ ಆರಾಮಾಗ್ಯದ ಅದಕ್ಕೆ? ಹಾ, ಆರಾಮಾಗ್ಯಾರ. ಈಗ ಜಡ್ಡ ಆದಾಗ ಅವುಗಳ ಹಾಲು ನೀವು ತಗೊಳಂಗಿಲ್ಲ? ಇಲ್ಲ ತಗೊಂಬಲ್ರಿ. ಅವ್ರು ಹೇಳ್ತಾರ ನಿಮ್ಗೆ ಸದಾ? ಅವ್ರ ಹೇಳ್ತಾರ. ನಾವು ಆಕಳಿ ಜಡ ಬಂದ ದೀಶ ಕೊಟ್ಟದಂದ್ರ ಇವು ಎಲ್ಲಾ ಹಾಲಿನಾಗ ಅದ್ರೊಳಗ ಕಿಮ್ಮಿಗಳು ಇದು ಮಾಡ್ತದ ಬ್ಯಾಡ್ರಿ. ನೀವು ಊಟ ಬಿ ಮಾಡ್ಬೇಡ್ರಿ, ಚೆಲ್ಲರ್ ಅದಕ್ಕ ಬಿಟ್ಟುಕೊಳ್ಳಿ, ಕರಿಗಂತೂ ಕುಡ್ಸ್ಲಿಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಹೆಚ್ಚಿಗೆ ಹಾಲು ಹಾಕಿ ಸಲುವಾಗ ಅತ್ಯುತ್ತಮ ಹಾಲು ಉತ್ಪಾದ ಸಹಕಾರ ಸಂಘ ಅಂತೇಳಿ ಒಕ್ಕೂಡ್ದಿಂದ ನಾವು ಬಹುಮಾನ ತಗೊಂಡೇವ್ರಿ. ವರ್ಷಿಗೆ ಒಂದ್ಸಲ ವಾರ್ಷಿಕ ಮಹಾಸಭೆ ಅಂತ ಇರ್ತಾರ, ತಗೊಂಡೇವ್ರಿ. ನಂಬಲ್ ಮತ್ತೆ ಅತಿ ಹೆಚ್ಚಿಗೆ ಹಾಲು ಅಂದ್ರೆ ಒಂದ್ ಟೈಮಿಗೆ 40 ಲೀಟರ್ ಹಾಲು ಹಾಕ್ದವ್ರಿ. ಅವ್ರಿಗೂ ಇವರು ನಮ್ಮ ಗುಲ್ಬರ್ಗ ಬೀದರ್ ಹಾಲು ಒಕ್ಕೂಡ್ದು ಅತಿ ಹೆಚ್ಚಿಗೆ ಹಾಲು ಹಾಕ್ದವ್ ಅವ್ರಿಗೂ ಸನ್ಮಾನ ಮಾಡಿಸಿವ್ರಿ ನಮ್ಮ ಒಕ್ಕೂಡ್ದಿಂದ. ನಮಗೂ ಕೃತಕ ಗರ್ಭಧಾರಣೆ ಒಳ್ಳೆ ಕಾರ್ಯದರ್ಶಿ ಅಂತ ಕಸಿನ್ ಇದು ಮಾಡ್ತಾರೆ. ಗುಡ್ ಮಿಲ್ಕ್ ಅಂತ ಕಸಿಂದ ಬಹುಮಾನ ಒಳಗೆ ಸೆಲೆಕ್ಷನ್ ಆಗಿವ್ರಿ. ಒಳ್ಳೇದು ಶಂಭುಲಿ.